ಆರ್ಸಿಎಫ್ ಸುಪಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಪಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಪಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಚಿಂತಾಮಣಿ ಕೃಷಿ ಕಾಲೇಜಿನ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆ ಎಂ ರಾಜಣ್ಣ ಅವರ ಜೊತೆ ತರಕಾರಿ ಬೆಳೆಗಳ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ವಿವಿಧ ತರಕಾರಿ ಬೆಳೆಗಳ ಬೇಸಾಯವನ್ನು ನಮ್ಮ ರೈತ ಬಾಂಧವರು ಯಾವ ರೀತಿ ಮಾಡಿದರೆ ಉತ್ತಮ ಅನ್ನೋದನ್ನು ಅವರಿಂದ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಕೆ ಎಂ ರಾಜಣ್ಣ ಅವರೇ, ತಮಗೆ ಬೆಂಗಳೂರು ಆಕಾಶಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಳಿ ಡಾಕ್ಟರ್ ರಾಜಣ್ಣ ಅವರೇ, ನಮ್ಮ ರೈತ ಬಾಂಧವರು ತರಕಾರಿ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡಿ. ಏನು ಒಂದು ಪ್ರಮುಖ ವಿಷಯ ಅವರು ಗಮನದಲ್ಲಿಟ್ಕೋಬೇಕು? ಯಾಕಂದ್ರೆ ಇವತ್ತು ತರಕಾರಿ ಇಲ್ಲದೆ ಯಾವುದು ಮನೆ ನಡೆಯೋದಿಲ್ಲ. ಪ್ರತಿದಿನ ಎಲ್ಲರಿಗೂ ತರಕಾರಿ ಬೇಕೇ ಬೇಕು. ಪ್ರತಿ ಒಂದು ಊಟದಲ್ಲಿ ಮೆನುದಲ್ಲಿ ನಮ್ದು ಇದ್ದೇ ಇರ್ತದೆ. ಹಾಗಾಗಿ ರೈತ ಬಾಂಧವರ ಇಲ್ಲಿ ಕೊಡುಗೆ ನಾವು ನಿಜವಾಗಿಯೂ ಅನ್ನದಾತೋ ಸುಖಿ ಭವ ಅಂತ ನಾವು ರೈತ ಬಾಂಧವರು ನೆನೆಸಲೇಬೇಕಾಗುತ್ತೆ. ಪ್ರತಿಯೊಂದು ಮನೆಯಲ್ಲೂ ಈ ಒಂದು ಕಾಳಜಿ ನಾವು ರೈತ ಬಾಂಧವರಿಗೆ ಕೈ ಮುಗಿದೆ ನಾವು ಊಟ ಮಾಡಬೇಕಾಗಿದೆ. ಹೀಗೆ ಹೇಳಿ ನಮ್ಮ ರೈತ ಬಾಂಧವರು ಬೆಳೆ ಬೆಳೆದು ಅವರು ಬೆಳೆ ಬೆಳೆಕೊಟ್ಟರು ಅವರು ಭಾಳ ಹಸನಾಗಬೇಕು. ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ರೈತರಿಂದನೇ ಪ್ರತಿಯೊಂದು ಮನೆಯ ಒಂದು ನಗು ಅಥವಾ ಒಂದು ಉತ್ಸಾಹ. ಹೌದಲ್ಲ ಡಾಕ್ಟರ್? ಖಂಡಿತವಾಗಿ ತಿಮ್ಮೇಗೌಡರೆ, ಇಲ್ಲಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಈಗ ತರಕಾರಿ ಅಂದ ತಕ್ಷಣ ತಾವು ಹೇಳಿದ್ರಿ ಎಷ್ಟು ಅದರ ಪ್ರಾಮುಖ್ಯತೆ ಇದೆ ಅಂತ ಹೇಳಿ. ಅಂತ ನಮ್ಮ ರೈತಾಪಿ ಜನಕ್ಕೆ ತರಕಾರಿ ಬೇಸಾಯದ ಬಗ್ಗೆ ಹೇಳಲಿಕ್ಕೆ ಹೋದಾಗ ಸಹಜವಾಗಿ ಕೆಲವೊಂದು ರೈತರು ನಮ್ಮನ್ನು ಬೈಕೊಳ್ಳೋದು ಉಂಟು. ಯಾಕಂದರೆ ಈ ಬೇರೆ ಯಾವುದೇ ಒಂದು ಪದಾರ್ಥನ ಬೆಳೆದಾಗ ಅದನ್ನು ಶೇಖರಣೆ ಮಾಡಬಹುದು, ಅದಕ್ಕೇನಂದಾಗ ಒಂದಷ್ಟು ನಿರ್ದಿಷ್ಟ ಬೆಲೆ ಸಿಗುತ್ತೆ. ಆದರೆ ನಮ್ಮ ಈ ಒಂದು ತರಕಾರಿ ಅಂತ ಬಂದಾಗ, ತರಕಾರಿಗಳು ಅಂತಂದಾಗ, ಸರಿ ಈ ಬೆಲೆ ವೈಪರೀತ್ಯ ಜಾಸ್ತಿ. ಒಂದು ಸಲ ಗಗನಕ್ಕೆ ಹೋಗುತ್ತೆ, ಒಂದು ಸಲ ಪಾತಾಳಕ್ಕೆ ಹಿಡಿಯುತ್ತೆ. ಸರಿ, ಇದನ್ನೆಲ್ಲ ಮನಗಂಡಿದ್ರು ಕೂಡ ವಿಧಿ ಇಲ್ಲ. ನಾವೇನಂದಾಗ ಒಂದಷ್ಟು ಬೆಳೀಬೇಕು. ಸರಿ, ಪ್ರಯತ್ನ ಸಹಜವಾಗಿ ಇದು ನಿರಂತರವಾಗಿ ನಡೀತಾ ಇರುವಂಥದ್ದು. ಈಗ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಈ ಕೋಲಾರ, ಚಿಕ್ಕಬಳ್ಳಾಪುರ, ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ತುಮಕೂರು ಇರ್ಬೋದು, ಸರಿ, ಈ ಒಂದು ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ನಾವು ಒಂದು ತರಕಾರಿ ಬೇಸಾಯವನ್ನು ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ನೀರಿನ ಒಂದು ಆಸರೆ ಇದೆ ಅಂತಂದಾಗ ನಮ್ಮ ರೈತಾಪಿ ಜನ ಮೊದಲು ಯೋಚನೆ ಮಾಡೋದು ಅಂತಂದಾಗ ತರಕಾರಿ ಬೆಳೆಗಳು. ಈಗ ತರಕಾರಿ ಬೆಳೆಗಳು ಯಾಕಪ್ಪ ತರಕಾರಿ ಬೆಳೆಗಳಿಗೆ ಹೋಗ್ತಾರೆ ಅಂತಂದರೆ ನೀವು ಗಮನಿಸ್ತಿದ್ರೆ, ಸರಿ, ರೈತರಿಗೆ ಈಗ ಏನಂದಾಗ ಟೊಮ್ಯಾಟೋ ಬೇಡ, ಟೊಮ್ಯಾಟೋ ಪಾತಾಳಕ್ಕೆ ಬಿಡುತ್ತಂದು ಕೂಡ ಸರಿ ನಮ್ಮ ರೈತಾಪಿ ಜನ ಹೇಳೋದೇನಂದಾಗ ಮೊದಲನೇದು, ಸರ್ ಟೊಮ್ಯಾಟೋ ಅದು ಲಾಟ್ರಿ ಬೆಳೆ, ಒಂದು ಸಲ ಅದ್ರ ಬೆಲೆ ಬಿತ್ತು ಅಂದಾಗ ಇನ್ನೊಂದು ಸಲ ಸಿಗ್ತಾ ಇರುತ್ತೆ, ನಮ್ಮ ಪ್ರಯತ್ನ ಪಡ್ತಾ ಇರ್ತೀವಿ ಅಂತ. ಈಗ ನಮಗೇನಂದ್ರೆ ವ್ಯವಸಾಯ ಅಂತಂದಾಗ, ಸರಿ ವ್ಯವಸಾಯ ಅಂದರೆ ಸಾಯ ಅಂತ ಹೇಳಿ ಕೆಲವರು ಅಂತಾರೆ. ಖಂಡಿತವಾಗಿ ಅದು ಸಾಯ ಅಲ್ಲ, ಅದು ಏನಂದಾಗ ನಿರಂತರ ಕ್ರಿಯೆ. ಅದು ನಿರಂತರವಾಗಿ ಮಾಡೋದಕ್ಕೆ ಅದಕ್ಕೆ ಏನಂದಾಗ ಸಾಯ. ಸರಿ, ಇದು ಇಲ್ಲಿ ತಾವು ಗಮನಿಸಬೇಕಾಗಿದ್ದು, ನಮ್ಮಲ್ಲಿ ಏನಂದಾಗ ಅನೇಕ ತರಕಾರಿಗಳನ್ನು ನಾವು ಬೆಳೀತಾ ಇದ್ದೀವಿ, ಬೆಳೀಬೇಕು ಇಲ್ಲಿ ಏನಂದ್ರೆ. ಇದಕ್ಕೆ ಒಂದು ನಾವು ಗಮನಿಸಬೇಕು ಅಂತಂದ್ರೆ, ಈಗ ತರಕಾರಿ ಬೆಳೆಗಳಿಗೆ ಬೆಂಬಲ ಬೆಲೆ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಇವೆಲ್ಲ ಕೂಡ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇವನ್ನು ಶೇಖರಣೆ ಮಾಡಲಿಕ್ಕೆ ಬರೋದಿಲ್ಲ. ಸರಿ, ಬೆಂಬಲ ಬೆಲೆ ಮಾಡಿಲ್ಲ, ಹಾಗಾಗಿ ನಾವು ಏನಂದಾಗ ಒಂದಷ್ಟು ಈ ಒಂದು ಬೆಲೆ ವೈಪರೀತ್ಯವನ್ನು ನಾವು ಕಾಣ್ತೀವಿ. ಸರಿ, ಈಗ ಏನಂದಾಗ ರಾಗಿಗಾಯಿತು, ಅದೇ ರೀತಿ ನಿಮ್ಮ ಏನು ಒಂದಿಷ್ಟು ದ್ವಿದಳ ಧಾನ್ಯಗಳಿಗಾಯಿತು, ಏಕದಳ ಧಾನ್ಯಗಳಿಗಾಯಿತು, ಅವಕ್ಕೆಲ್ಲ ಕೂಡ ಬೆಂಬಲ ಬೆಲೆ ಸರ್ಕಾರ ನಿಗದಿಪಡಿಸುತ್ತೆ ಮತ್ತು ಘೋಷಿಸುತ್ತೆ. ಆದರೆ ಇವಕ್ಕೆ ಕಷ್ಟ ಇದೆ ಸರ್ಕಾರ ಕೂಡ ಇದನ್ನು ಯಾವುದೇ ಒಂದು ಬೆಂಬಲ ಬೆಲೆ ಇಲ್ಲದೆ ಇರೋದರಿಂದ ಕಾಯಿಪಲ್ಯಗಿಲ್ಲ. ಸರಿ, ಇಲ್ಲಿ ಸಾಕಷ್ಟು ಕಾಯಿಪಲ್ಯಗಳನ್ನು ನಾವು ಬೆಳೀತಾ ಇರುವಂಥದ್ದು ನಮ್ಮ ರೈತಾಪಿ ಜನ ನೋಡ್ತಾ ಇದ್ದೀವಿ. ಒಂದು ಈ ಟೊಮ್ಯಾಟೊ ಇರ್ಬೋದು, ಅದೇ ರೀತಿ ಬದನೆಕಾಯಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಸರಿ, ಹಾಗೆ ದೊಣ್ಣೆ ಮೆಣಸಿನಕಾಯಿ, ಸೊಪ್ಪುಗಳು, ಮತ್ತು ಕುಂಬಳ ಜಾತಿ ತರಕಾರಿಗಳು, ನಮ್ಮ ಬೀನ್ಸ್ ತರಕಾರಿಗಳು, ಸರಿ, ಈ ರೀತಿ ಎಲ್ಲ ತರಕಾರಿಗಳನ್ನು ನಾವು ಬೆಳೀತಾ ಇದ್ದೀವಿ. ಅದರಲ್ಲೂ ಕೂಡ ಸರಿ ಬೆಳೆಯುವಂಥ ಒಂದು ಅದೇ ರೀತಿ ಕೋಸು ಆಯಿತು, ನಮ್ಮ ಏನು ಎಲೆಕೋಸು, ಹೂಕೋಸು, ಗೆಡ್ಡೆಕೋಸು, ಮತ್ತು ಹಾಗೆ ಈ ಒಂದು ಬೇರೆ ತರಕಾರಿಗಳಂತ ತಗೊಂಡಾಗ ನಮ್ಮ ಒಂದು ಇದು ಬೀಟ್ರೂಟ್ ಇರ್ಬೋದು, ಹಾಗೆ ಕ್ಯಾರೆಟ್ ಇರ್ಬೋದು, ಮತ್ತು ನಮ್ಮ ಆಲೂಗಡ್ಡೆ ಇರ್ಬೋದು. ಸರಿ, ಇವೆಲ್ಲ ಕೂಡ ಯಥೇಚ್ಛವಾಗಿ ನಮ್ಮ ರೈತಾಪಿ ಜನ ಬೆಳೀತಾ ಇದ್ದಾರೆ. ಸರಿ, ಇಲ್ಲಿ ಪ್ರಶ್ನೆ ಬರುವಂಥದ್ದು, ಸರಿ ತರಕಾರಿ ಅಂತಂದಾಗ ಸಹಜವಾಗಿ ಟೊಮ್ಯಾಟೋನೇ ಯಾಕೆ, ಅಥವಾ ಸರಿ ಈ ಕೋಸೆ ಯಾಕೆ ಅಂತ ಹೇಳಿ ಕೆಲವು ದೊಡ್ಡ ರೈತರು ಅದಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಅದರಲ್ಲಿ ಸರಿ ಈ ಉತ್ಪಾದನೆ ಏನಿದೆಯಲ್ಲ ಉತ್ಪಾದನೆ ಹೆಚ್ಚು ಬರುತ್ತೆ. ನಿಮಗೆ ಉದಾಹರಣೆಗೆ ಒಂದು ಹೈಬ್ರಿಡ್ ಟೊಮ್ಯಾಟೊ ಅಂತ ಹೇಳಿ ಬೆಳೆಸಿದಾಗ ಒಂದು ಎಕರೆಗೇನೆ ನಮ್ಮ ರೈತಾಪಿ ಜನ ಏನಿಲ್ಲ ಅಂದ್ರೆ ಕೂಡ ಒಂದು ಎಕರೆಗೆ ನಾನು ಹೇಳ್ತಾ ಇರೋದು 40-50 ಟನ್ ಇಳುವರಿ ಪಡೀತಾ ಇರುವಂತ ಒಂದು ರೈತರು ಇಲ್ಲ. ಹೈಬ್ರಿಡ್ ಅಂತಂದಾಗ ಇನ್ನು ಹೆಚ್ಚು ನಿಮಗೆ 10-15 ಕೆಜಿ ಇಳುವರಿ ಬರ್ತಾ ಇದೆ ಸರ್. ಹಾಗಾಗಿ ಇದರಲ್ಲಿ ಉತ್ಪಾದಕತೆ ಹೆಚ್ಚು. ನೀವು ಅದೇ ನೀವು ಬೇರೆ ಒಂದು ರಾಗಿನೂ ಅಥವಾ ನಮ್ಮ ಒಂದು ಮಾಮೂಲಿ ಭತ್ತ ಅಂತ ತಗೊಂಡಾಗ ಅಷ್ಟು ಉತ್ಪಾದನೆ ಬರುವುದಿಲ್ಲ ಸರಿ. ಆ ಉತ್ಪಾದನೆ ಯಾವಾಗ ಹೆಚ್ಚು ಬಂತು ಸಹಜವಾಗಿ ನಿಮಗೆ ಬೆಲೆ ಸಿಗ್ತಾ ಆಟೋಮೆಟಿಕ್ ಆಗಿ ನಮ್ಗೆ ಏನಂದ್ರೆ ಆದಾಯ ಏನು ಆದಾಯ ಯಾವ ರೀತಿ ಇರುತ್ತೆ ಅಂದ್ರೆ ಲಕ್ಷಗಳಲ್ಲಿ ಇರುತ್ತೆ, ಸಾವಿರಗಳಲ್ಲ ಲಕ್ಷಗಳಲ್ಲಿ. ಸರಿ, ಒಂದು ಗಮನಿಸಬೇಕಾದ್ರೆ ಕಡಿಮೆ ಅವಧಿಯಲ್ಲಿ ಒಂದು 3-5 ತಿಂಗಳಲ್ಲಿ ಬಂದ್ಬಿಡ್ತಾರೆ. ಖಂಡಿತ ಖಂಡಿತ ನಿಮ್ಗೆ ಏನಂದ್ರೆ 5 ದಿವಸ ಅಲ್ಲ 1.5 ತಿಂಗಳು ಅಂತಂದ್ರೆ ನಾವು ಯಾವ್ದು ಬೀನ್ಸ್ ಮಲ್ಲಂಗಿ ಸೊಪ್ಪುಗಳು ಸರಿ ಅವುಗಳಲ್ಲಿ ಸ್ವಲ್ಪ ನಮ್ಗೆ ಏನಂದ್ರೆ ಉತ್ಪಾದಕತೆ ಕಡಿಮೆ, ಇದರಲ್ಲಿ ಹೆಚ್ಚು ಉತ್ಪಾದಕತೆ. ಅಲ್ಲಿ ಏನಂದ್ರೆ ನಿಮ್ಗೆ ಉತ್ಪಾದಕತೆ ಕಡಿಮೆ ಆಯ್ತು ಆದ್ರೂ ಕೂಡ ಸರ್ ಹೆಚ್ಚಿನ ಒಂದು ನಮ್ಗೆ ಏನಂದ್ರೆ ನಂಬರ್ ಇದು ಸಂಖ್ಯೆ ಹೆಚ್ಚಿನ ಒಂದು ಬೆಳೆಗಳನ್ನು ನಾವು ಬೆಳೀಬಹುದು. ಒಂದೇ ವರ್ಷದಲ್ಲಿ ಕನಿಷ್ಠ ಅಂದ್ರೆ ಕೂಡ 6-8 ಬೆಳೆ ಕೂಡ ನಾವು ತಗೋಬಹುದು ಸರಿ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾಗಿ ಉತ್ಪಾದಕತೆ ಹೆಚ್ಚಿರೋದ್ರಿಂದ ಸರಿ ನಿಮ್ಗೆ ಏನಂದ್ರೆ ಬೆಲೆ ಸಿಗ್ತಾ ಖಂಡಿತವಾಗೂ ನಮ್ಗೆ ರೈತರಿಗೆ ಬರುವಂತ ಒಂದು ಲಾಭಾಂಶ ಜಾಸ್ತಿ ಇರುತ್ತೆ. ಅದಕ್ಕೆ ತಕ್ಕಂಗೆ ಸರ್ ಲಾಭಾಂಶ ಜಾಸ್ತಿ ಇದೆ ಇದಕ್ಕೇನು ಖರ್ಚು ಇಲ್ವಾ ಅಂತ ತಾವು ಕೇಳಬಹುದು, ಖರ್ಚು ಕೂಡ ಇದೆ. ಆ ಖರ್ಚಿಗೆ ತಕ್ಕಂಗೆ ಲಾಭಾಂಶ ಬಂತ ಸರಿ ಸಹಜವಾಗಿ ರೈತ ಸಂತೋಷವಾಗಿರ್ತಾನೆ ಸರಿ. ಆ ಖರ್ಚಿಗೆ ತಕ್ಕಂಗೆ ಲಾಭಾಂಶ ಇಲ್ಲ ಅಂತಂದಾಗ ಸಹಜವಾಗಿ ಅದು ನಮ್ಮ ಕೈ ಸುಡುತ್ತೆ ಸರಿ. ಈ ಪ್ರಯತ್ನದಲ್ಲಿ ನಾನು ನಮ್ಮ ರೈತಾಪಿ ಜನಕ್ಕೆ ಹೇಳೋದಿಷ್ಟೇ ಸರಿ, ಯಾವುದೇ ಒಂದು ತರಕಾರಿ ಬೆಳೆ ಬೆಳಿಬೇಕು ಅಂತಂದಾಗ ಅದಕ್ಕೆ ಖರ್ಚು ಜಾಸ್ತಿನೇ. ಯಾವ ರೀತಿ ಖರ್ಚು ಸರಿ, ನಿಮಗೆ ಬೀಜದಿಂದ ಹಿಡಿದು ಅಥವಾ ಸಸಿಯಿಂದ ಹಿಡಿದು ಅದು ಏನಂದಾಗ ಅದಕ್ಕೆ ನಾವು ಸಿಂಪರಣೆ ಮಾಡುವಂಥ ಒಂದು ಔಷಧಿಗಳು ಎಲ್ಲ ಕೂಡ ಖರ್ಚು ಜಾಸ್ತಿನೇ. ಹಾಗೆ ಅದಕ್ಕೆ ತಗಲುವಂಥ ಒಂದು ಈ ಒಂದು ವ್ಯವಸಾಯ ಕ್ರಮಗಳು ಕೂಡ ಜಾಸ್ತಿನೇ. ಅವುಗಳಿಂದ ನಿಮಗೆ ಏನಂದಾಗ ಕಾರ್ಮಿಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕು, ನಾವು ಎಲ್ಲಿ ಎಲ್ಲೆಲ್ಲಿ ಸಾಧ್ಯತೆ ಆಗುತ್ತೋ ಅಂಥ ಕಡೆ ನಾವು ವೆಚ್ಚವನ್ನು ಕಡಿಮೆ ಮಾಡಬೇಕು. ಸರಿ ಸರ್, ಯಾವ ರೀತಿ ವೆಚ್ಚ ಕಡಿಮೆ ಮಾಡಬಹುದು ಅಂತ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ವೆಚ್ಚ ಯಾವ ರೀತಿ ಅಂತಂದಾಗ ನಾವು ಮಾಡುವಂಥ ಒಂದು ಬೇಸಾಯ ಕ್ರಮಗಳಿರ್ಬೋದು, ನಾವು ಮಾಡುವಂಥ ಒಂದು ಸಸ್ಯ ಸಂರಕ್ಷಣಾ ಕ್ರಮಗಳಿರ್ಬೋದು. ನಾವೇನಂದರೆ ಬೆಳೆಯನ್ನು ನೋಡ್ತಾ ಇರಬೇಕು, ನಮ್ಮ ರೈತಾಪಿ ಜನ ನಾವು ನೋಡ್ತಾ ಇರ್ತೀವಿ, ಒಂದು ಟೊಮ್ಯಾಟೊ ಅಥವಾ ಒಂದು ಎಲೆಕೋಸು ಅಂತಂದಾಗ ಕೆಲವೊಮ್ಮೆ ರೈತರು 10-15-20 ಸಲ ಸಿಂಪರಣೆ ಮಾಡೋದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಅವನ್ನೇನಂದರೆ ನಾವು ಸರಿಯಾಗಿ ಅದನ್ನು ಗಮನಿಸಿ ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ಹಂತದಲ್ಲಿ ನಾವು ಸಿಂಪರಣೆ ಮಾಡಬೇಕು ಅಂತ ಹೇಳಿ ನಮಗೆ ಯಾವ ರೋಗ ಯಾವುದಿದೆ ಯಾವ ಕೀಟ ಇದೆ ಅಂತ ನಾವು ಗಮನಿಸ್ತಂದಾಗ ಖಂಡಿತವಾಗೂ ಅಲ್ಲಿ ಸಿಂಪರಣೆ ಒಂದು ಸಂಖ್ಯೆ ಏನಿದೆಯಲ್ಲ ಸರಿ ನಾವು ಕಡಿಮೆ ಮಾಡ್ಕೋಬಹುದು. 10 ಇರುವ ಕಡೆ 5 ಮಾಡಬಹುದು ಅಥವಾ 20 ಇರುವ ಕಡೆ ಒಂದು 10ಕ್ಕೆ ನಾವು ಮಾಡ್ತಂದಾಗ ಸಹಜವಾಗಿ ನಿಮ್ಗೆ ಏನಂದಾಗ ಅಲ್ಲಿ ಉಳಿತಾಯ ಆಗುತ್ತೆ ಸರಿ. ಹಾಗೆ ನಾವು ಮಾಡುವಂಥ ಒಂದು ಬೇಸಾಯ ಕ್ರಮಗಳಲ್ಲಿ ಕೂಡ ನಾವೇನಂದಾಗ ಅನೇಕ ಸಲ ನೋಡ್ತಾ ಇರ್ತೀವಿ, ಯಥೇಚ್ಛವಾಗಿ ನಾವು ಗೊಬ್ಬರಗಳನ್ನು ಹಾಕ್ತೀವಿ. ಅವಶ್ಯಕತೆ ಇಲ್ಲ ಆ ಗಿಡದ ನಾವೇನಂದಾಗ ಆ ಮಣ್ಣಿನ ಒಂದು ಫಲವತ್ತತೆ ಮೇಲೆ ಅಥವಾ ಮಣ್ಣಿನ ಒಂದು ನಾವು ಏನೋ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನು ಕೊಡ್ತು ಅಂತಂದಾಗ ಆಟೋಮೆಟಿಕ್ ಆಗಿ ನೀವು ಅಥವಾ ಹೆಚ್ಚಿನ ಒಂದು ಗೊಬ್ಬರವನ್ನು ಹಾಕಿದಾಗ ಕೂಡ ನಮಗೆ ಹೆಚ್ಚಿನ ಒಂದು ಖರ್ಚು ಬರುತ್ತೆ. ಇವನ್ನು ನಾವು ಗಮನಿಸಿ ನಮ್ಮ ರೈತಾಪಿ ಜನ ಈ ಒಂದು ತರಕಾರಿ ಬೆಳೆಗಳನ್ನು ಬೆಳೆಸಬೇಕು ಅಂತ ಹೇಳಿ ನಾನು ರೈತರಲ್ಲಿ ನಾವು ಮನವಿ ಮಾಡಿಕೊಳ್ತೀನಿ. ಸರಿ, ಹೀಗೆ ಈ ಒಂದು ತರಕಾರಿ ಬೆಳೆಗಳ ಬೆಳವಣಿಗೆ ಮಾಡಬೇಕಾದ್ರೆ ರೈತರಿಗೆ ನೀರಿನ ಒಂದು ಸಾಧ್ಯತೆ ಎಷ್ಟು ಬೇಕಾಗ್ತದೆ ಅವರಿಗೆ? ಈಗ ಅವರು ಒಣ ಭೂಮಿಯಲ್ಲಿ ಮಾಡಬಹುದಾ ಅಥವಾ ಬೋರ್ ಹಾಕಿ ಮಾಡಬಹುದಾ ಅಥವಾ ಏನು ಕೆರೆ ನೀರಿಂದ ಮಾಡಬಹುದಾ? ಅಲ್ಲ, ಖಂಡಿತ ಇದ್ರೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಯಾಕಂದ್ರೆ ತರಕಾರಿ ಸರಿ, ತರಕಾರಿ ಅಂತಂದಾಗ ತರಕಾರಿ ಹೆಚ್ಚು ಯಾವುದೇ ಒಂದು ತರಕಾರಿ ಬೆಳೆ ಅಂತ ತಗೊಂಡಾಗ ಹೆಚ್ಚಿನ ಒಂದು ನೀರನ್ನು ಬಯಸುವಂತವೆ ತರಕಾರಿಗಳು. ಹಾಗಾಗಿ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಏನಂತಂದ್ರೆ ತರಕಾರಿಗಳನ್ನು ಮಳೆ ಆಶ್ರಯದಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಬೆಳೀಬಹುದು, ಆದರೆ ಆರ್ಥಿಕವಾಗಿ ಬೆಳೆಯಕ್ಕೆ. ಉದಾಹರಣೆಗೆ ನೀವು ಕುಂಬಳ ಗಿಡ ಇರ್ಬೋದು ಅಥವಾ ಒಂದಿಷ್ಟು ಏನೋ ಸೋರೆ ಗಿಡ. ಸರ್, ಮಳೆಗಾಲದಲ್ಲಿ ಸರ್ ಯಾಕೆ ಬೆಳೆಸಿಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು ಸರ್. ಆದರೆ ಬೆಳೆಯುತ್ತೆ, ಯಾವಾಗಂದ್ರೆ ಸ್ವಲ್ಪ ಅದರಲ್ಲಿ ನಿಮ್ಗೆ ಏನಂದ್ರೆ ಬರುವಂಥ ಒಂದು ಇಳುವರಿ ಅದರಲ್ಲಿ ಬರುವಂಥ ಒಂದು ಗುಣಮಟ್ಟ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲ ಒಂದು ತರಕಾರಿಗಳು ಕೂಡ ಹೆಚ್ಚಿನ ಒಂದು ನೀರನ್ನು ಬಯಸ್ತವೆ. ಕೆಲವು ಇದರಲ್ಲಿ ತರಕಾರಿ ಬೆಳೆಗಳು ಮಳೆ ಹನಿ ಬಿದ್ದರೆ ಅವು ಇರಲ್ಲ, ಎಲೆಗಳೇ ಹೋಗ್ಬಿಡ್ತಾವೆ. ಇಲ್ಲ, ಅದು ಯಾವಾಗ ನಮ್ಮ ಒಂದು ಪ್ರದೇಶದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಈಗ ಕಳೆದ ಒಂದು 3 ವರ್ಷದಿಂದ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಆಗಿದೆ. ಸರಿ, ಮೊದಲೆಲ್ಲ ನಮ್ಮ ಒಂದು ಚಿಂತಾಮಣಿಯ ಒಂದು ಕೇಂದ್ರ ತಗೊಂಡಾಗ ನಮ್ಮಲ್ಲಿ ಸರಾಸರಿ ನಮ್ಗೇನಂದ್ರೆ 700 mm ವಾರ್ಷಿಕ ಮಳೆ ಇದೆ. ಕಳೆದ ಒಂದು 3 ವರ್ಷದಿಂದ ನೋಡ್ತಾ ಇದೀವಿ ಇಲ್ಲಿ ವಾರ್ಷಿಕ ಮಳೆ 100-1200 ಕೂಡ ಆಗ್ತಾ ಇದೆ. ಸರಿ, ಇಂಥ ಒಂದು ಸಮಯದಲ್ಲಿ ಕೆಲವೊಂದು ತರಕಾರಿಗಳು, ಉದಾಹರಣೆಗೆ ನೀವು ಆಲೂಗಡ್ಡೆ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಸರಿ, ಇಂಥವಕ್ಕೆ ಏನಂದಾಗ ಹೆಚ್ಚಿನ ಮಳೆ ಆಯಿತು ಅಂದಾಗ ಸಹಜವಾಗಿ ಅದಕ್ಕೆ ಬರುವಂಥ ಈ ಎಲೆ ರೋಗಗಳು, ಅದರಲ್ಲೂ ನಾವೇನು ಹಂಗಮಾರಿ ರೋಗ ಇರ್ಬೋದು, ಸರಿ, ಹಾಗೆ ಅದು ತಡವಾಗಿ ಬರುವಂಥ ಹಂಗಮಾರಿ ಅಥವಾ ಮೊದಲು ಬರುವಂಥ ಒಂದು ಹಂಗಮಾರಿ ರೋಗಗಳು, ಈ ಒಂದು ರೋಗಗಳು ಜಾಸ್ತಿ ಆಗುತ್ತೆ, ಹಾಗಾಗಿ ನಿಮಗೇನಂದರೆ ಬೆಳೆ ಹಾಳಾಗುತ್ತೆ. ಸರಿ, ಅದು ಒಂದು ಕಡೆ. ಇನ್ನೊಂದು ಕಡೆ ಇದು ಈ ವರ್ಷ ಅಥವಾ ಕಳೆದ 3 ವರ್ಷದಿಂದ ಮಳೆ ನಡೆದಂಗೆ ನಡೆದರೆ ಪರವಾಗಿಲ್ಲ, ಇಲ್ಲ ಬೇಸಿಗೆ ಕಾಲದಲ್ಲಿ ನೀವು ತರಕಾರಿ ಮಾಡಬೇಕು ಅಂದಾಗ ಖಂಡಿತವಾಗೂ ಕೂಡ ನಿಮಗೆ ನೀರಿನ ಒಂದು ಆಸರೆ ಬೇಕೇ ಬೇಕು. ಆ ನೀರಿನ ಆಸರೆ ಹೇಗೆ ಅಂತಂದಾಗ ಇರುವಂಥ ಒಂದು ನಿಮಗೆ ಅಫ್ಕೋರ್ಸ್ ಕೆರೆಗಳಲ್ಲಿ ಬೇಸಿಗೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಏನೋ ಒಂದು ಇದನ್ನು ನೋಡ್ತಾ ಇದ್ದೀವ, ಯಾವುದು ಕೆಸಿ ವ್ಯಾಲಿ ನೀರು, ಸರಿ, ಅದೆಲ್ಲ ಬಂದು ಸ್ವಲ್ಪ ಇವತ್ತು ಕೆರೆಗಳ ಆ ನೀರನ್ನು ಬಳಸ್ಕೊಳ್ಳೋದಕ್ಕೆ ಯಾರೂ ಬಿಡುವುದಿಲ್ಲ. ಅದೇನಂದರೆ ಸಹಜವಾಗಿ ನಿಮಗೆ ಏನಂದಾಗ ಒಂದಷ್ಟು ಭೂಮಿಯ ಒಂದು ನೀರು, ಈಗ ಬೋರ್ವೆಲ್ ಎಲ್ಲ ಕಡೆ ನೀರಿನ ಮಟ್ಟ ಒಂದು ಹೆಚ್ಚಾಗ್ತಾ ಇದೆ, ಹಾಗಾಗಿ ಬೋರ್ವೆಲ್ ನೀರನ್ನು ಬಳಸಿ ನಾವೇನಂದರೆ ತರಕಾರಿಗಳನ್ನು ಬೆಳ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ರೈತ ಬಾಂಧವರು ಈ ಒಂದು ತರಕಾರಿ ಬೆಳೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಒಂದು ವಿಚಾರ ಮಾಡ್ತಾರೆ ಅಂದರೆ ಈಗ ಮಾರುಕಟ್ಟೆನೂ ಕೂಡ ನಂಬ್ಕೊಂಡಿರ್ತಾರೆ ತಾವು ಬೆಳೆದ ಒಂದು ಬೆಳೆಗೆ. ಯಾಕಂದರೆ ಇದು ಅತಿ ವೇಗದಲ್ಲಿ ಇದು ನಶಿಸ್ತದೆ. ಒಂದು 10 ಕಟ್ಟು ಸೊಪ್ಪನ್ನು ಬೆಳೆದಿದ್ದಾರೆ ಅಂದರೆ ಒಂದು 2 ಕಟ್ಟು ಇದು ತುಟ್ಟಿನೇ ಬಂದ್ಬಿಡ್ತದೆ, ಒಂದು ಒಣಗಿ ಬಿಡ್ತದೆ ಅಥವಾ ಇಂದು ಎಲೆಗಳು ಕೆಂಪಾಗಿಬಿಡ್ತವೆ, ಅದನ್ನು ಯಾರೂ ಖರೀದಿ ಮಾಡಲ್ಲ. ಸೊ ಹಾಗಾಗಿ ಅವನು ಕಟ್ಟು ಒಯ್ದರೆ 8 ಕಟ್ಟು ಅಷ್ಟೇ ನಾವು ಇದು ಮಾರ್ಬೋದು ಅಂತ ಇರ್ತದೆ. ಸೊ ಹಾಗಾಗಿ ರೈತರಿಗೆ ತುಂಬ ಇಲ್ಲಿ ನಷ್ಟ ಮಾಡಿಕೊಳ್ಳೋದು ತುಂಬ ಇದೆ. ಆ ಕಡೆನೂ ಕೂಡ ರೈತರು ಕಾಳಜಿ ಹೋಗಾಗ್ತದೆ, ಅವ ಒಂದು ಮಾರುಕಟ್ಟೆ ಸಾಂದ್ರತೆ ಆ ಕಡೆ ಈ ಕಡೆ ನೋಡ್ಕೊಂಡು ಅವ ಮಾಡಬೇಕಾಗತ್ತೆ. ಈ ಒಂದು ವಿಚಾರವಾಗಿ ರೈತರು ಉತ್ತಮವಾಗಿ ಒಂದು ಯಾವ್ಯಾವ ಒಂದು ತರಕಾರಿ, ಒಂದು ನುಗ್ಗೆಕಾಯಿ ಇರ್ಬೋದು ಅಥವಾ ಈಗ ಸೌತೆಕಾಯಿ ಇರ್ಬೋದು, ಇವು ಕೂಡ ಮಾರುಕಟ್ಟೆಯಲ್ಲಿ ತುಂಬ ಒಂದು ಬೇಡಿಕೆ ಇರುವಂಥ ತರಕಾರಿಗಳು. ಈ ಕಡೆ ಕೂಡ ರೈತರು ಲಕ್ಷ್ಯ ವಹಿಸ್ಬೋದಲ್ಲ. ನುಗ್ಗೆಕಾಯಿ ಅಂತೂ ಬಹಳ ಒಂದು ಲಾಭದಾಯಕ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೆಳಿಬಹುದಾ? ಅಲ್ಲ, ಖಂಡಿತ ಖಂಡಿತ. ಇವತ್ತು ಸರಿ, ಹೀಗೇನಂದ್ರೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಒಂದಷ್ಟು ಟೊಮ್ಯಾಟೊ, ಬದನೆ, ಎಲೆಕೋಸು, ಹೂಕೋಸು, ಮೆಣಸಿನಕಾಯಿ, ಅದಲ್ದಿರ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ವಿ ಇವತ್ತು ನುಗ್ಗೆಯಲ್ಲಿ ಇವತ್ತು ಮೊದಲೆಲ್ಲ ಕೂಡ ನುಗ್ಗೆ ಮರ ಅಂತ ಅಂದಾಗ ತಡೆಪ ಅದು ಕೂಡ ಒಂದು ಬಹುವಾರ್ಷಿಕ ಅಂತ ಹೇಳಿ, ಆದರೆ ಇವತ್ತು ವಾರ್ಷಿಕ ನುಗ್ಗೆ ಕೂಡ ಬಂದಿದೆ. ವಾರ್ಷಿಕ ನುಗ್ಗೆ ಆರೋಗ್ಯಕ್ಕೆ ಅದು ತುಂಬಾ ಸರಿ. ನಿಮ್ಗೇನಂದ್ರೆ ಒಂದು ವರ್ಷದಲ್ಲಿ ಅಂದರೆ ನಾಟಿ ಮಾಡಿದ ಒಂದು 5-6 ತಿಂಗಳಿಗೆ ಅದು ಫಸಲು ಬರೋಕ್ಕೆ ಶುರುವಾಗುತ್ತೆ. ಒಂದು ವರ್ಷದಲ್ಲಿ ಕೂಡ ನಿಮಗೆ ಮುಗಿದು ಹೋಗುತ್ತೆ. ಸುಮಾರು 150-200 ಕಾಯಿ ಒಂದು ಗಿಡದಿಂದ ನೀವು ಪಡಿಬಹುದು. ಉದಾಹರಣೆಗೆ ಆ ಒಂದು ವಾರ್ಷಿಕ ಒಂದು ನುಗ್ಗೆ ಅಂತಂದಾಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಬಿಡುಗಡೆ ಆಗಿರುವಂಥ ಒಂದು ಭಾಗ್ಯ ಇರ್ಬೋದು, ಹಾಗೆ ತಮಿಳ್ನಾಡಿಂದ ಬಂದಿರುವಂಥ ಒಂದು PKM-1 ಇರ್ಬೋದು, ಹಾಗೆ PKM-2 ಒಂದು ತಳಿ ಇದೆ, ಮತ್ತು ಧನರಾಜ್ ಅಂತಿದೆ, ಇವೆಲ್ಲ ಕೂಡ ವಾರ್ಷಿಕ ತಳಿಗಳು. ಅವನ್ನ ಕೂಡ ನಮ್ಮ ರೈತಾಪಿ ಜನ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮಾರುಕಟ್ಟೆಯಲ್ಲಿ ಸರಿ, ಇಲ್ಲಿ ಏನಂದಾಗ ಒಂದು ಡಿಮ್ಯಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆ. ಸರಿ, ಬೇಡಿಕೆ ಮತ್ತು ಪೂರೈಕೆ ನೋಡಬೇಕಾಗುತ್ತೆ. ಸರಿ, ನಿಮ್ಗೇನಂದಾಗ ಯಾವಾಗ ಪೂರೈಕೆ ಕಡಿಮೆ ಆಯಿತು ಬೇಡಿಕೆ ಹೆಚ್ಚಿತ್ತ, ನಿಮಗೆ ಬೆಲೆ ಜಾಸ್ತಿ. ಯಾವಾಗ ನಿಮಗೆ ಬೇಡಿಕೆ ಕಡಿಮೆ ಇತ್ತು ಪೂರೈಕೆ ಜಾಸ್ತಿ ಇತ್ತ, ಬೆಲೆ ಕಡಿಮೆ. ಸರಿ, ಇದನ್ನು ಹೇಗೆ ಸರ್ ನಿರ್ಧರಿಸೋದು ಅಂತ ತಾವು ಪ್ರಶ್ನೆ ಕೇಳ್ಬೋದು. ಇಲ್ಲಿ ನಿರ್ಧರಿಸೋದು ಅಂತಂದಾಗ ನಮ್ಮಲ್ಲಿ ಸರಿ ಎಷ್ಟು ಪ್ರಮಾಣದಲ್ಲಿ ಯಾವ ಬೆಳೆ ಬೆಳೆದಿದ್ದಾರೆ ಅಂತ ಹೇಳಿ, ಅಂದರೆ ಈಗ ಟೊಮ್ಯಾಟೊ ಎಷ್ಟು ಪ್ರಮಾಣದಲ್ಲಿದೆ, ನುಗ್ಗೆ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಇಳುವರಿ ಸರಿ ನಾವು ನಿರೀಕ್ಷಿಸಬಹುದು ಅಂತ ಈ ಒಂದು ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಸರಿ ನಮ್ಮ ರೈತಾಪಿ ಜನ ಅದನ್ನೇನೇನೇ ಬೆಳೆ ಬೆಳಿಲಿಕ್ಕೆ ಹೋದಾಗ ಬೆಳಿಲಿಕ್ಕೆ ಹೋದಾಗ ಸರಿ ನಿಮ್ಗೆ ಏನಂದಾಗ ಆ ಬೆಲೆ ಸಿಗುತ್ತೆ. ಆದರೆ ಇಲ್ಲಿ ಕೆಲವೊಂದು ನ್ಯೂನತೆಗಳಿದೆ. ಅನೇಕ ಸಂದರ್ಭದಲ್ಲಿ ನಾವು ಏನಂದಾಗ ಒಂದಷ್ಟು ಹೇಳ್ತೀವಿ ಯಾವ ಪ್ರಮಾಣದಲ್ಲಿ ಅಂತ ಹೇಳಿ. ಇವತ್ತು ನಮ್ಮ ಸರ್ಕಾರದವರು ಕೂಡ ಇಲ್ಲೆಲ್ಲ ಕೂಡ ಈ ಒಂದು ಅಂಕಿ ಅಂಶಗಳನ್ನು ಸರಿ ಅಲ್ಲೇ ಒಂದು ಭೂಮಿಗೆ ಹೋಗಿ ಸರಿ ಇಂಥ ಒಂದು ಬೆಳೆ ಇಂಥ ಒಂದು ಪ್ರದೇಶದಲ್ಲಿ ಇಷ್ಟು ಪ್ರದೇಶದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದ್ರು ಕೂಡ ಅದು ನಮ್ಗೇನಂದಾಗ ಅಂದರೆ ಇಷ್ಟೇ ನಿರ್ದಿಷ್ಟ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಈ ಒಂದು ನಿರ್ದಿಷ್ಟ ಮಾಹಿತಿಯ ಕೊರತೆಯ ಜೊತೆಗೆ ರೈತರು ನಾವು ನೋಡ್ತಾ ಇದ್ರೆ ಎಲ್ಲಿ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ತರಕಾರಿ ಬೆಲೆ ಹೆಚ್ಚಿತ್ತು ಅಂದ್ರೆ ಸಹಜವಾಗಿ ಇದೇನಂದ್ರೆ ಇದು ಒಂದು ಬರೀ ರೈತಾಪಿ ಜನದೇ ಅಲ್ಲ, ಇದು ಒಂದು ಏನು ಹೇಳಬೇಕು ಅಂತಂದ್ರೆ ಒಂದು ಮನುಷ್ಯರ ಒಂದು ಗುಣ. ಸರಿ, ಓ ತಡಪ ಬೇಡಿಕೆ ಇದು ಬೆಲೆ ಜಾಸ್ತಿ ಇದೆ, ನಾವು ಇದನ್ನ ಹಾಕೋಣ ಅಂತ ಹೇಳಿ ಎಲ್ಲರೂ ಕೂಡ ಅದೇ ಒಂದೇ ಬೆಳೀಲಿಕ್ಕೆ ಹೋದಾಗ ಸಹಜವಾಗಿ ಅದು ಏನಂದ್ರೆ ನಿಮಗೆ ಪೂರೈಕೆ ಜಾಸ್ತಿ ಆಗುತ್ತೆ, ಸರಿ ಬೆಲೆ ಕಡಿಮೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಈ ಆನ್ಲೈನ್ ಮಾರ್ಕೆಟಿಂಗ್ ಅದು ಕೂಡ ಬಂದಿದೆ. ಸರಿ, ಮೊದಲಂಗೆ ಏನಪ್ಪ ತಾವು ನಾವು ತಗೊಂಡೋಗಿ ಮಾರ್ಕೆಟಲ್ಲಿ ಅಲ್ಲಿ ಏನಿದೆ ಅಂತ ಹೇಳಿ ಹಾಕುವುದರ ಜೊತೆಗೆ ಇವತ್ತು ಈ ಆನ್ಲೈನಲ್ಲಿ ನಾವು ಯಾವ್ಯಾವ ಮಾರ್ಕೆಟಲ್ಲಿ ಇವತ್ತು ಏನು ಬೆಲೆ ಇದೆ, ಸರಿ ಈ ಒಂದು ಆನ್ಲೈನ್ ಮಾರ್ಕೆಟನ್ನು ನಾವು ತಿಳ್ಕೊಂಡು ಆ ಒಂದು ಮಾರ್ಕೆಟ್ಗೆ ನಾವು ಏನಂದ್ರೆ ಇಲ್ಲಿ ನಾವು ಬೆಳೆದಂಥ ಒಂದು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ನಾವೇನಂದ್ರೆ ಕಡಿಮೆ ಪ್ರಮಾಣದಲ್ಲಿದ್ದಾಗ ನೀವು ತಗೊಂಡೋಗಿ ಸರಿ ಎಲ್ಲೋ ಒಂದು ನಮ್ಮ ಚೆನ್ನೈ ಮಾರ್ಕೆಟ್ಗೂ ಅಥವಾ ಮುಂಬೈ ಮಾರ್ಕೆಟ್ಗೋ ಇಲ್ಲ ಡೆಲ್ಲಿ ಮಾರ್ಕೆಟ್ಗೂ ಸರಿ ಅದು ಕಷ್ಟ ಆಗುತ್ತೆ. ನಾವು ಕಡಿಮೆ ಪ್ರಮಾಣದಲ್ಲಿತ್ತು ಅಂದಾಗ ನಮ್ಮ ಸ್ಥಾನಿಕ ಮಾರ್ಕೆಟ್ಗಳಲ್ಲಿರ್ಬೋದು ಅಥವಾ ಅಮ್ಮಮ್ಮ ಅಂದರೆ ಇನ್ನು ಸ್ವಲ್ಪ ಹೆಚ್ಚಿತ್ತು ಅಂದರೆ ನಮ್ಮ ಬ್ಯಾಂಗ್ಳೂರು ಮಾರ್ಕೆಟ್ಗಿರ್ಬೋದು ತಗೊಂಡು ಹೋಗ್ಬೋದು. ಸರಿ, ಆ ಒಂದು ಮಾರ್ಕೆಟನ್ನು ನಾವು ತಿಳ್ಕೊಂಡು ನಾವೇನಂದಾಗಿನ ಆ ತರಕಾರಿಗಳನ್ನು ನಾವು ಬೆಳೆಸಬೇಕು, ಅದನ್ನು ಪೂರೈಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ರೈತಾಪಿ ಜನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಆಮೇಲೆ ಇನ್ನೊಂದು, ರೈತ ಬಾಂಧವರು ತರಕಾರಿ ಬೆಳೆ ಬೇಸಾಯ ಮಾಡಬೇಕಾದ್ರೆ ಈಗ ಯಾವ ಒಂದು ಸೂಕ್ತ ಮಣ್ಣಿನ ಒಂದು ತಯಾರಿ ಮಾಡಿಕೊಳ್ಬೇಕಾಗ್ತದೆ, ಆ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿ ಕೊಡಿ. ಅಲ್ಲ, ಇಲ್ಲಿ ತರಕಾರಿಗಳಿಗೆ ನಾವು ಮಣ್ಣನ್ನು ಅಥವಾ ಭೂಮಿಯನ್ನು ಸಿದ್ಧಪಡಿಸಿಕೊಳ್ಳೋದು ಅಂತಂದಾಗ ಇದು ತರಕಾರಿ ಮೇಲೆ ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ ನೀವು ಏನಾದರೂ ನೇರವಾಗಿ ಬೀಜ ಬಿತ್ತುವಂಥ ಒಂದು ತರಕಾರಿಗಳು, ಅದರಲ್ಲಿ ಸೊಪ್ಪಿನ ತರಕಾರಿಗಳಿರ್ಬೋದು ಅಥವಾ ಈ ಒಂದು ಬೇರೆ ತರಕಾರಿಗಳಾದಂಥ ಕ್ಯಾರೆಟ್ ಬೀಟ್ರೂಟ್ ಇರ್ಬೋದು ಈಗ ಮುಲ್ಲಂಗಿ ಇರ್ಬೋದು, ಸರಿ ಇಲ್ಲಿ ಏನಾಗುತ್ತೆ ಅವಕ್ಕೆ ನಾವು ಭೂಮಿಯನ್ನು ಚೆನ್ನಾಗಿ ಸಿದ್ಧ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ಎಂಟೆ ಇರಬಾರ್ದು. ಸರಿ, ಎಂಟೆ ಇತ್ತು ಅಂದಾಗ ನಾವು ಬೀಜ, ಯಾಕಂದ್ರೆ ಬೀಜದ ಗಾತ್ರ ಚಿಕ್ಕದಿರುತ್ತೆ, ಸರಿ ಆ ಎಂಟೆ ಒಳಗೆ ಅಥವಾ ಹಾಳುವಾಗಿ ಬಿದ್ದುಬಿಟ್ರು ಅಂತಂದ್ರೆ ಅದು ಮೊಳಕೆ ಬರೋದಿಲ್ಲ. ಅದೇ ಹಾಗೆ ನೀವು ಬೇರೆ ಈ ನಾಟಿ ಮಾಡುವಂಥ ಒಂದು ತರಕಾರಿಗಳು, ಅದು ಟೊಮ್ಯಾಟೊ ಬದನೆ ಅಥವಾ ಮೆಣಸಿನಕಾಯಿ ಅಥವಾ ಎಲೆಕೋಸು ಹೂಕೋಸು, ಸರಿ ಇವಕ್ಕೇನಂದಾಗ ಹೆಚ್ಚಿನ ಒಂದು ಸಿದ್ಧತೆ ಬೇಕಿಲ್ಲ. ಬೆಳೆಯನ್ನು ನೋಡಿಕೊಂಡು ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಅಂದರೆ ಭೂಮಿ ಸಿದ್ಧತೆ ಅಂದರೆ ತಮಗೆ ಗೊತ್ತಿರುವ ಹಾಗೆ ಎಲ್ಲ ರೈತಾಪಿ ಜನ ಮಾಡುವಂಗೆ ಒಂದು ಎರಡು ಸಲ ಉಳುಮೆ ಮಾಡಿ ಮತ್ತು ತಾವು ಹಾಕುವಂಥ ಒಂದು ಶಿಫಾರಸು ಮಾಡಿದಂಥ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ನಂತರ ನಾವೇನಂದಾಗಿನ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತಾಪಿ ಜನ ಅದರಲ್ಲೂ ನೀರಾವರಿ ಆಶ್ರಯದಲ್ಲಿ ಸ್ವಲ್ಪ ಅಂತರ ಹೆಚ್ಚು ಬಯಸುವಂಥ ಒಂದು ತರಕಾರಿಗಳು, ಟೊಮ್ಯಾಟೊ ಎಲೆಕೋಸು ಹೂಕೋಸು ಬದನೆ ಮೆಣಸಿನಕಾಯಿ ದೊಣ್ಣೆ ಮೆಣಸಿನಕಾಯಿ ಇವಕ್ಕೆಲ್ಲ ಕೂಡ ನಾವೇನಂದರೆ ಇವತ್ತು ಹೊದಿಕೆ ಪೇಪರ್ ಮಲ್ಚಿಂಗ್ ಮಾಡ್ತಾ ಇದ್ದೀವಿ. ಆ ಮಲ್ಚಿಂಗ್ ಅದಕ್ಕೆ ಏನಂದಾಗ ಮಣ್ಣಿನ ನಾವು ಏರಿಸ್ಕೊಂಡು ಅದರ ಮೇಲೆ ನಾವು ಮಲ್ಚ್ ಮಾಡುವಂಥದ್ದು ಅಥವಾ ಹೊದಿಕೆ ಹಾಕುವಂಥದ್ದು ಅದನ್ನು ಮಾಡಿ ಅದನ್ನೇನಂದರೆ ಆ ಒಂದು ನಾವು ಶಿಫಾರಸು ಮಾಡೋದಾದಂಥ ಹಂತರದಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡುವಂಥದ್ದು ನಾವು ಮಾಡಬೇಕು. ಅದೇ ಈ ನೇರವಾಗಿ ಬಿತ್ತನೆ ಮಾಡುವಂಥ ಈ ಒಂದು ತರಕಾರಿಗಳನ್ನ ನಾನು ಆಗಲೇ ಹೇಳಿದೆ, ಕ್ಯಾರೆಟು ಇವೆಲ್ಲ ಕೂಡ ಕ್ಯಾರೆಟು ಮುಲ್ಲಂಗಿ ಮತ್ತು ನಮ್ಮ ಒಂದು ಸೊಪ್ಪು ತರಕಾರಿಗಳು ಇವಕ್ಕೇನದಾಗ ಆದಷ್ಟು ಕೂಡ ಭೂಮಿ ನಿಮಗೇನದಾಗ ಒಂದಷ್ಟು ಎಂಟೆ ಗಿಂಟೆ ಇರಬಾರ್ದು. ಸರಿ, ಅದನ್ನು ನೋಡಿಕೊಂಡು ನಾವೇನಂದರೆ ಸಾಲು ಮುಖಾಂತರನೋ ಅಥವಾ ಬೀಜನ ಹಾಗೆ ಎರಚೋದ್ರ ಮುಖಾಂತರ ನಾವು ಮಾಡಿ ಮಣ್ಣಲ್ಲಿ ನಾವು ಬೀಜನ ಮಿಶ್ರಣ ಮಾಡಬೇಕು. ಅದಕ್ಕೆ ಮಿಶ್ರಣ ಮಾಡೋಕ್ಕೆ ಮುಂಚಿತವಾಗಿ ನಾವು ಭೂಮಿಗೆ ಶಿಫಾರಸು ಮಾಡೋದಾದಂಥ ಒಂದು ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಆಯಿತು ರಾಜಣ್ಣ ಸರ್, ಈಗ ನಮ್ಮ ರೈತ ಬಾಂಧವರು ಈ ಒಂದು ತರಕಾರಿ ಬೆಳೆಗೆ ಹೋಗಬೇಕಂದ್ರೆ ಮತ್ತೆ ತರಕಾರಿ ಬೆಳೆನ ಬೆಳೆದು ತಾವು ಮಾರ್ಕೆಟಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ನಷ್ಟ ಮಾಡ್ಕೊಳ್ಳೋದಿದ್ದಂಗೆ ಮಾಡಬೇಕಂದ್ರೆ ತಾವು ಸಾಕಷ್ಟು ಮುಂಜಾಗ್ರತೆ ವಹಿಸ್ಬೇಕು. ಗೊತ್ತಿರೋ ಹಾಗೆ ಹಳೆ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ತಮಗೆ ಏನು ಮಾರುಕಟ್ಟೆಯಲ್ಲಿ ಎಷ್ಟು ರೈತರು ಲಾಸ್ ಮಾಡಿಕೊಂಡ್ರು, ಯಾಕೆ ಲಾಸ್ ಮಾಡಿಕೊಂಡ್ರು, ಇವೆಲ್ಲ ವಿಚಾರ ಮಾಡಬೇಕಾಗುತ್ತೆ. ಆಮೇಲೆ ತಾವು ಕೇವಲ ಒಂದೇ ಬೆಳೆ ಬೆಳೆಯೋದ್ರಿಂದಾಗಲಿ ಇದು ಅಲ್ಲ, ರೈತ ಬಾಂಧವರಿಗೆ ಗೊತ್ತಿದೆ ತಾವು ಒಂದೇ ಹೊಲದಲ್ಲಿ ಒಂದು ನಾಲ್ಕೈದು ಬೆಳೆ ಬೆಳೆಯೋದ್ರ ಮೂಲಕ ಒಂದು ಮಾರುಕಟ್ಟೆಯಲ್ಲೂ ಕೂಡ ಈ ಒಂದು ಪೈಪೋಟಿನ ತಾವು ಕಡಿಮೆ ಮಾಡಿಕೊಳ್ಬೋದು. ಈ ಥರದಿಂದ ತಮ್ಮ ಒಂದು ಮುಂಬರುವ ಮಾರುಕಟ್ಟೆಯಲ್ಲಿ ತಮ್ಮ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುವಂಗೆ ಮಾಡ್ಕೊಳ್ಬಹುದಲ್ಲ ಸರ್? ಅಲ್ಲ ಖಂಡಿತ ಸರ್, ಇಲ್ಲಿ ಆಗಲೇ ಅದ್ರ ಬಗ್ಗೆನೇ ನಾನು ಹೇಳಿದೆ. ಇಲ್ಲಿ ನಮಗೇನಾಗುತ್ತೆ, ನಿರ್ದಿಷ್ಟ ಪ್ರಮಾಣದಲ್ಲಿ ಅಂಕಿಅಂಶ ಸಿಗ್ತಾ ಸರಿ, ಆವಾಗ ನಾವು ರೈತರು ಕೂಡ ನಾವೇನಂದ್ರೆ ಯೋಚನೆ ಮಾಡಬೇಕು. ತಡಪ ಇಷ್ಟು ಪ್ರಮಾಣದಲ್ಲಿ ಆ ಒಂದು ತರಕಾರಿಯಲ್ಲಿ ಬೆಳೆಸಿರೋದ್ರಿಂದ ನಾವು ಇದನ್ನು ಬೆಳೀಬಾರ್ದು, ಇದನ್ನು ಬೆಳೆದರೆ ಬೇರೆ ಒಂದು ತರಕಾರಿ ಬೆಳೆಗೆ ಹೋಗೋಣ ಅಂತಂದಾಗ ಹೋಯಿತು ಅಂತಂದಾಗ ನಾವು ಸಹಜವಾಗಿ ನಮಗೆ ಒಳ್ಳೆ ಬೆಲೆಯನ್ನೇ ನಾವು ನಿರೀಕ್ಷಿಸ್ಬೋದು. ಸರ್, ಇಲ್ಲ ಎಲ್ಲರೂ ಬೆಳೆದನ್ನ ನಾವು ಬೆಳಿಲಿಕ್ಕೆ ಹೋದಾಗ ಸರಿ ಅಲ್ಲಿ ನಾನು ಆಗ್ಲೇ ಹೇಳಿದಂಗೆ ಪೂರೈಕೆ. ರೈತ ತನ್ನನ್ನ ತಾನು ಸುರಕ್ಷೆಯಲ್ಲಿ ಇಟ್ಕೊಂಡೇ ಇಟ್ಕೊಂಡಿರ್ತಾನ, ಯಾಕಂದ್ರೆ ಅವನಿಗೆ ಬುದ್ಧಿವಂತ ಇರ್ತಾನೆ. ಹೌದಲ್ಲ ಸರ್? ಖಂಡಿತ. ಆದ್ರೆ ಅಲ್ಲಿ ಬುದ್ಧಿವಂತಿಕೆ ಇದ್ರು ಕೂಡ ಇಲ್ಲಿ ಏನಾಗುತ್ತೆ, ಸರಿ ನಾವು ಆದಷ್ಟು ಕೂಡ ಮನುಷ್ಯ ಆದವನು ನಾವು ಏನಂದಾಗನ ಎಷ್ಟೇ ಬುದ್ಧಿವಂತಿಕೆ ಇದ್ರು ಕೂಡ ನಮ್ಮಲ್ಲಿ ಸೆಲ್ಫಿಶ್ನೆಸ್ ಅಥವಾ ನಾವು ಸ್ವಾರ್ಥಿಗಳು, ನಮ್ಮದನ್ನ ನಾವು ನೋಡ್ತೀರಿ, ಓ ನನಗೆ ಬಂದ್ರೆ ಸಾಕು ಬೇರೆಯವರಿಗೆ ಹೋಗ್ಲಿ ಅಂತ. ಪ್ರತಿಯೊಬ್ಬರೂ ನಾವು ಸ್ವಾರ್ಥತೆಯನ್ನ ಬಯಸಿದಾಗ ಸಹಜವಾಗಿ ಎಲ್ಲರೂ ಕೂಡ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬೆಳೆಯುವುದನ್ನ ನಾವು ನೋಡ್ ಒಂದೇ ಬೆಳೆ ಬೆಳೆಯೋ ಪರಿಸ್ಥಿತಿಯಲ್ಲಿ ಅವರು ಹೋಗಲ್ಲ. ಯಾವುದೇ ಕಾರಣಕ್ಕೂ ತಮ್ಮದೇ ಆದ ಒಂದು ಏ ನನಗೆ ನಾನು ಬಹಳ ನಾನು ನಿರೀಕ್ಷೆ ಮಾಡಲ್ಲ, ಇಷ್ಟೇ ಲಾಭ ಬೇಕು ಅಂತಿಲ್ಲ, ನನ್ನ ಕೆಲಸ ನಾ ಮಾಡ್ತೇನೆ, ಉಳಿದಿದ್ದು ಭೂಮಿ ತಾಯಿ ಕೊಡ್ತಾಳೆ, ದೊಡ್ಡ ಭಾವನೆ ಅವರಲ್ಲಿ. ಅಲ್ಲ, ತಾವು ಹೇಳಿದೀನಿ ಜನೇ, ಆದ್ರೆ ಈ ಉದಾರ ಭಾವನೆ ಸರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಹೆಚ್ಚಿನ ಜನಕ್ಕೆ ಅಥವಾ ಹೆಚ್ಚಿನ ರೈತಾಪಿ ಜನಕ್ಕೆ ಬಂತು ಅಂದಾಗನ ಖಂಡಿತವಾಗೂ ಕೂಡ ಇಲ್ಲೇನಂದಾಗ ನಾ ತಾವು ಹೇಳಿದಾಗೆ ಈ ಒಂದು ಯಶಸ್ಸನ್ನ ಕಾಣಬಹುದು. ಇಲ್ಲ ಅಂತಂದಾಗ ಈ ರೀತಿ ಈಗೇನು ರೈತಾಪಿ ಜನ ಈಗ ಏನು ಸಂಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಾರೆ, ಸರಿ ಸರಿ ಅದು ತರಕಾರಿ ಬೇಡ, ನಮಗೆ ವ್ಯವಸಾಯನೇ ಬೇಡ, ಸರಿ ಇದನ್ನ ನಾವೇನಂದಾಗ ಇಂಥ ಒಂದು ಸಮಸ್ಯೆಗಳನ್ನ ಕೇಳಿ ಬರ್ತಾ ಇರುತ್ತೆ. ದಯವಿಟ್ಟು ನಾನು ಹೇಳೋದಿದೆ ರೈತಾಪಿ ಜನಕ್ಕೆ, ಸರಿ ಇಲ್ಲಿ ಏನಂದಾಗ ನಾ ಆಗ್ಲೇ ಮೊದಲೇ ಹೇಳಿದೆ ಇದಕ್ಕೆ ಬೆಂಬಲ ಬೆಲೆ ಇಲ್ಲದೆ ಇರೋದೊಂದು, ಮತ್ತೆ ಇವೆಲ್ಲ ಕೂಡ ಯಾಕೆ ಬೆಂಬಲ ಬೆಲೆ ಇಲ್ಲ ಅಂತ ತಾವು ಗೊತ್ತಿದೆ. ಇವೆಲ್ಲ ನೀರಿನ ಅಂಶ ಹೆಚ್ಚಿರುವುದರಿಂದ ಇವನ್ನ ಶೇಖರಣೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅನೇಕ ಸಂದರ್ಭದಲ್ಲಿ ತಡಿ ನಮ್ಮ ಘನ ಸರ್ಕಾರದವರು ಕೂಡ ತಡಪ ಪೂರ್ತಿ ಬೆಲೆ ಬಿದ್ದೋದಾಗ ಸರಿ ಬೆಂಬಲ ಬೆಲೆ ಇಲ್ಲ ಅಂತ ಹೇಳಿ ಅದಕ್ಕೇನೋ ಅಂದ್ರೆ ಒಂದು ಸಹಾಯಧನ ಕೂಡ ಕೊಟ್ಟಿರುವಂತಹ ಒಂದು ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಒಂದು ಬೆಳೆಗಳು ನೀವು ನೋಡ್ತಾ ಇದ್ದೀರ, ನಮ್ಮಲ್ಲಿ ಸಾಕಷ್ಟು ಇವತ್ತು ಈ ಕೋಲ್ಡ್ ಸ್ಟೋರೇಜ್ ಅಥವಾ ಶೈತ್ಯಾಗೃಹಗಳಿದೆ. ಸರಿ ಇಲ್ಲಿ ಸರಿ ಹೆಚ್ಚಿಗೆ ಈ ಒಂದು ಹಣ್ಣು ತರಕಾರಿಗಳಿಗಿಂತ ನಾವು ನೋಡ್ತಾ ಇರುವಂತಹದ್ದು ಈ ಒಂದು ಕೋಲ್ಡ್ ಸ್ಟೋರೇಜಸ್ ಅಲ್ಲಿ ಸಹಜವಾಗಿ ಒಂದಷ್ಟು ಈ ಹೈನುಗಾರಿಕೆ ಪದಾರ್ಥಗಳಿರ್ಬೋದು, ಮೀನು ಇರ್ಬೋದು, ಇಲ್ಲ ಹಮ್ಮಮ್ಮ ಅಂದಾಗ ನಮ್ಮ ಹುಣಸೆ ಹಣ್ಣು ಇರ್ಬೋದು, ಸರಿ ಇಂಥವು ಮಾತ್ರ ನಾವು ಇವತ್ತು ಯಾಕೆ ಶೇಖರಣೆ ಮಾಡ್ತಾ ಇದ್ದೀವಿ ಈ ಶೈತಾಗಾರಗಳಲ್ಲಿ ಅಂತಂದಾಗ ಇಲ್ಲಿ ತಾವು ಗಮನಿಸ್ತೀರಾ, ಸರಿ ಇವತ್ತು ಯಾರು ಕೂಡ ಪುಕ್ಕಟ್ಟೆಯಾಗಿ ನಿಮಗೆ ಕೋಲ್ಡ್ ಸ್ಟೋರೇಜಸ್ ಅಲ್ಲಿ ಹಣ್ಣು ತರಕಾರಿಯನ್ನು ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ಯಾರು ಇಟ್ಕೊಳ್ಳಲ್ಲ. ಅದಕ್ಕೂ ಕೂಡ ನಾವು ಚಾರ್ಜಸ್ ಕೊಡಬೇಕು, ಚಾರ್ಜ್ ಕೊಡಬೇಕು, ಅವ್ರು ಏನಂದಾಗ ಬಾಡಿಗೆ ಕೊಡಬೇಕು. ಆ ಬಾಡಿಗೆ ಕೊಟ್ಟು ನೀವು ಒಂದು ತಿಂಗಳು ಎರಡು ತಿಂಗಳು ಇಟ್ಟ ನಂತರ ನಿಮಗೆ ಮಾರುಕಟ್ಟೆಯಲ್ಲಿ ನಿಮ್ಗೆ ಏನಂದಾಗ ಇವತ್ತಿನ ಒಂದು ಬೆಲೆಗೆ ದುಪ್ಪಟ್ಟು ಅಥವಾ ಮೂರು ಪಟ್ಟು ಹೆಚ್ಚು ಬೆಲೆ ಸಿಗ್ತಾ ಖಂಡಿತವಾಗೂ ನಿಮ್ಗೆ ಏನಂದಾಗ ಲಾಭಾಂಶ. ಸರಿ ಅದೇನಾದ್ರೂ ಇನ್ನೂ ಕೆಳಗೆ ಹೋಯ್ತಾ ಇನ್ನೂ ನಷ್ಟ ಬರುತ್ತೆ, ಮೊದಲ ನಷ್ಟಕ್ಕಿಂತ ಇನ್ನೂ ನಷ್ಟ ಬರುತ್ತೆ. ಹಾಗಾಗಿ ಇಲ್ಲಿ ತಡಪ ನಾವೇನಂದಾಗ ಕೋಲ್ಡ್ ಸ್ಟೋರೇಜಸ್ ಅಥವಾ ನಾವೇನು ಶೈತಾಗಾರಗಳನ್ನು ನಿರ್ಮಿಸಿ ಬಿಟ್ಟರೆಗೆ ನಮ್ಮ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅಂದ್ಕೊಳ್ತೀವಿ, ಆದರೆ ಅದು ಬಗೆಹರಿಯುವುದಿಲ್ಲ. ಯಾಕೆ ಬಗೆಹರಿಯುವುದಿಲ್ಲ? ಇವೆಲ್ಲ ಕೂಡ ಸಮಸ್ಯೆಗಳು ಅಲ್ಲಿ ಕೂಡ ಉದ್ಭವ ಆಗ್ತವೆ. ಇದನ್ನ ನಾನೇನಂದಾಗ ನಿಮ್ಮ ಮುಖಾಂತರ ನಮ್ಮ ರೈತಾಪಿ ಜನಕ್ಕೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜಣ್ಣ ಅವರ ಮೊಬೈಲ್ ಸಂಖ್ಯೆ ತಮಗೆ ನಾವು ನೀಡ್ತಾ ಇದ್ದೇವೆ. ಮೊಬೈಲ್ ಸಂಖ್ಯೆ ಅಂತಂದಾಗ 9845623259. ಇನ್ನೊಮ್ಮೆ 9845623259. ತುಂಬಾ ಸಂತೋಷ ಡಾಕ್ಟರ್ ಕೆ ಎಂ ರಾಜಣ್ಣ ಸರ್ ಅವರೇ. ರೈತ ಬಾಂಧವರಿಗೆ ಈ ಒಂದು ತರಕಾರಿ ಬೆಳೆ ಬೇಸಾಯದ ಬಗ್ಗೆ ಮತ್ತೆ ಮುಂಜಾಗ್ರತೆಯ ವಹಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಕೃಷಿ ರಂಗದಲ್ಲಿ ಇದುವರೆಗೆ ನೀವು ತರಕಾರಿ ಬೆಳೆಗಳ ಬೇಸಾಯ ಕುರಿತು ಕೃಷಿ ವಿಜ್ಞಾನಿ ಡಾಕ್ಟರ್ ಕೆಎಂ ರಾಜಣ್ಣ ಇವರೊಂದಿಗಿನ ಸಂದರ್ಶನ ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಕೃಷಿ ರಂಗದಲ್ಲಿ ವಿನೋದಮ್ಮ ಮತ್ತು ಸಂಗಡಿಗರು ಹಾಡಿರುವ ತತ್ವಪದ. ಪ್ರಭುವೇ